ಇದರೊಂದು ಪೆಕ್ಯುಲಾರಿಟಿ, ಇದರದ್ದೊಂದು ವಿಶೇಷ ಏನಾಯಿತು ಅಂದರೆ ಎಲ್ಲ ಕಾಯಿಲೆಗಳಿಗೂ ಸಾಮಾನ್ಯವಾಗಿ ಸ್ಥಳೀಯ ತಳಿಗಳು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಹೊಂದಿರುತ್ತವೆ ಅನ್ನೋದು ಒಂದು ಪ್ರಚಲಿತವಾಗಿತ್ತು ಇಲ್ಲಿವರೆಗೂ. ಆದರೆ ಈ ಕಾಯಿಲೆಯಲ್ಲಿ ಸ್ವಲ್ಪ ಅದು ತಲೆ ಕೆಳದಾದಂಗೆ ಕಂಡು ಬರ್ತಾ ಇದೆ. ಯಾಕೆಂದರೆ ಎರಡೂ ಸಮ ಪ್ರಮಾಣದಲ್ಲಿ ಅಫೆಕ್ಟ್ ಆಗಿದೆ. ಒಟ್ಟೆ ಕೆಲವು ಜಿಲ್ಲೆಗಳಲ್ಲಿ ಬಂದಂಥ ಪ್ರಕರಣಗಳನ್ನು ನೋಡಿದಾಗ ಮಿಶ್ರತಳಿಗಿನ್ನ ನಮ್ಮ ಸ್ಥಳೀಯ ರಾಸುಗಳು ಹೆಚ್ಚಾಗಿ ಈ ರೋಗಕ್ಕೆ ತುತ್ತಾಗಿದ್ದಾವೆ. ಧಾರವಾಡದ ಪ್ರಕರಣಗಳನ್ನು ತಗೊಂಡ್ರೆ ಮಿಶ್ರತಳಿ ಮತ್ತು ಸ್ಥಳೀಯ 50-50 ಅಂತ ಅನ್ಕೋಬಹುದು. ಎರಡರಲ್ಲೂ ಸಹ ಕಂಡುಬಂದಿದೆ. ಸ್ಥಳೀಯದಲ್ಲೂ ಸಹ ತುಂಬ ಮಸ್ಕ್ಯುಲೇಚರ್ ಅಂದರೆ ಮಾಂಸಖಂಡಗಳು ಚೆನ್ನಾಗಿ ಬೆಳೆದಿರತಕ್ಕಂತಹ ಪ್ರಾಣಿಗಳಲ್ಲೇ ಹೆಚ್ಚು ಕಂಡು ಬಂತು. ಓ, ಆರೋಗ್ಯವಂತ ಅಂತ ನಾವು ಏನು ಅಂದ್ಕೊಂಡಿದ್ದೀವೋ ಅದೇ ಪ್ರಾಣಿಗಳಲ್ಲೇ ಹೆಚ್ಚಾಗಿ ಕಂಡು ಬಂದಿದೆ. ಇದು ಇದರ ವಿಶೇಷ. ಹರಡೋದು ಹೇಗೆ ಇದು? ಇದು ಕಚ್ಚುವ ಸೊಳ್ಳೆ, ಕಚ್ಚುವ ನೊಣ ಮತ್ತು ಕಚ್ಚುವ ಉಣ್ಣೆ ಇವುಗಳ ಮೂಲಕ ಹರಡುತ್ತೆ. ಗಾಳಿಯಲ್ಲಿ ಹರಡಲ್ಲ. ಅದು ಒಂದು ದೈವವಶಾತ್ ನಮ್ಮ ಈ ಹರಡೋಕೆಯನ್ನು ತಡಿಲಿಕ್ಕೆ ನೈಸರ್ಗಿಕವಾಗಿ ಕಡಿಮೆ ಆಯಿತು ಅಂತ. ಇಲ್ಲಾಂದರೆ ಗಾಳಿಯಲ್ಲಿ ಹರಡೋ ಪ್ರಕರಣಗಳಾಗಿದ್ದರೆ ತುಂಬಾ ಪ್ರಕರಣಗಳು ಆಗ್ತಾ ಇತ್ತು. ಆದರೆ ಇದು ಕಚ್ಚುವ ಸೊಳ್ಳೆ, ನೊಣ ಮತ್ತು ಉಣ್ಣೆಗಳಿಂದ ಹರಡ್ತಾ ಇದೆ. ಆಹಾರ ನೀರು? ಆಹಾರ ನೀರು ಮೂಲಕ ಹರಡ್ತಾ ಇಲ್ಲ. ಆಹಾರ ನೀರು ಮೂಲಕ ಹರಡ್ತಾ ಇಲ್ಲ. ಆ ಥರದ ಪ್ರಕರಣಗಳು ತುಂಬ ಕಡಿಮೆ. ಅದರಲ್ಲಿ ಆ ಥರ ಪ್ರಕರಣಗಳು 0 ಅಂತ ಅನ್ಕೋಬಹುದು. ಬಹಳಷ್ಟು ಪ್ರಕರಣಗಳು ಈ ರೀತಿ ಕಚ್ಚುವ ಸೊಳ್ಳೆ, ನೊಣ ಮತ್ತು ಉಣ್ಣೆಗಳಿಂದ ಹರಡಿದೆ. ಅದು ಇನ್ಫೆಕ್ಷನ್ ಆದ ಎಷ್ಟು ದಿನ ನಂತರ ಗೊತ್ತಾಗುತ್ತೆ ಲಕ್ಷಣ ಎಲ್ಲ? ಇದು ಸಾಮಾನ್ಯವಾಗಿ ಎಲ್ಲ ವೈರಸ್ಗಳಲ್ಲಿ ಏನು ಕಂಡುಬರುತ್ತೆ, ಯಾವುದೇ ಒಂದು ಸೋಂಕು ತಗಲಿದಾಗ ಪ್ರಥಮವಾಗಿ ದೇಹದಲ್ಲಿ ಕಂಡು ಬರೋದು ಜ್ವರ. ಜ್ವರ ಬರೋದು ಮತ್ತು ನಮ್ಮ ಪ್ರಾಣಿಗಳಲ್ಲಿ ಏನಂದರೆ ತಿನ್ನೋದನ್ನು ಕಡಿಮೆ ಮಾಡುತ್ತೆ. ಸೊ 2-3 ದಿವಸ ತುಂಬ ಜ್ವರ ಬರುತ್ತೆ, ತಿನ್ನೋದನ್ನು ಬಿಡುತ್ತೆ. ಸರಿ, ಯಾವುದೋ ಕಾಯಿಲೆ ಬಂದಿದೆ ಅಂತ ಜಡ್ಜ್ ಮಾಡೋ ಅಷ್ಟೊತ್ತಿಗೆ 4-5 ದಿವಸದಲ್ಲಿ ಮೈ ಮೇಲೆ ಗುಳ್ಳೆಗಳು ಬರಲಿಕ್ಕೆ ಶುರುವಾಗ್ತದೆ. ಇದು ಬಹಳ ಕ್ಲಾಸಿಕಲ್ ಸಿಂಪ್ಟಮ್. ಕ್ಲಿಯರ್ ಕಟ್ ಸಿಂಪ್ಟಮ್ ಯಾವುದಪ್ಪ ಅಂತಂದರೆ ಮೈ ಮೇಲೆ ಗುಳ್ಳೆಗಳು ಬರ್ತಕ್ಕಂಥದ್ದು. ಅದಕ್ಕೆ ಇದಕ್ಕೆ ಚರ್ಮಗಂಟು ರೋಗ ಅಂತ ಹೆಸರಿಟ್ಟಿರೋದು. ಮೊದಲ 2-3 ದಿವಸದಲ್ಲಿ ಇದು ಕಂಡು ಬರಲ್ಲ. ಏನಿದ್ರೂ ತುಂಬ ಜ್ವರ ಬರುತ್ತೆ, ಮೂಗಲ್ಲಿ ಗೊಣ್ಣೆ ಬರ್ತಾ ಇರುತ್ತೆ, ತಿನ್ನೋದನ್ನು ಬಿಡುತ್ತೆ, ಈ ರೀತಿ ಲಕ್ಷಣ. ನಂತರ ಈ ರೀತಿ ಅದು ಬದಲಾವಣೆಯನ್ನು ಪಡೆಯುತ್ತೆ, ಮೈ ಮೇಲೆ ಗಂಟು ಆಗ್ತದೆ. ಮೈ ಮೇಲೆ ಗಂಟಾಗಿ ಹೋಯಿತು ಮೊದಲನೇ ವೇವಲ್ಲಿ. ಆದರೆ ಈ 2ನೇ ವೇವಲ್ಲಿ ಮೈ ಮೇಲೆ ಗಂಟಾದ ನಂತರದಲ್ಲಿ ಒಂದೊಂದು ಪ್ರಾಣಿಯಲ್ಲಿ ಒಂದೊಂದು ರೀತಿಯ ಚಿಹ್ನೆಗಳು ಕಂಡು ಬರ್ತಿದೆ. ನಮ್ಮ ಅಂಗಾಂಗಗಳೇನಿದೆ, ದೇಹದ ಒಳಭಾಗದ ಅಂಗಾಂಗಗಳು, ಒಂದೊಂದು ಪ್ರಾಣಿಯಲ್ಲಿ ಒಂದೊಂದು ಅಂಗ ಅಫೆಕ್ಟ್ ಆಗ್ತಾ ಇದೆ. ಬಹಳ ಮುಖ್ಯವಾಗಿ ಶ್ವಾಸಕೋಶ ಅಫೆಕ್ಟ್ ಆಗ್ತಾ ಇದೆ. ಇನ್ನು ನಾವು ಲಿಂಫ್ಯಾಟಿಕ್ ಸಿಸ್ಟಮ್ ಅಂತೀವಿ, ಅದು ಅಫೆಕ್ಟ್ ಆಗ್ತಾ ಇದೆ. ಮತ್ತು ರಕ್ತ ಪರಿಚಲನಾ ವ್ಯೂಹ, ಏನು ಸರ್ಕ್ಯುಲೇಟರಿ ಸಿಸ್ಟಮ್ ಅಂತ ಹೇಳ್ತಾರೆ, ಅದು ಸಹ ಅಫೆಕ್ಟ್ ಆಗ್ತಾ ಇದೆ. ಒಂದೊಂದು ಪ್ರಾಣಿನಲ್ಲಿ ಒಂದೊಂದು ಅಂಗರಚನೆ ತೊಂದರೆ ಈಡಾಗ್ತಾ ಇದೆ. ಬಹಳ ಮುಖ್ಯವಾಗಿ ಶ್ವಾಸಕೋಶ ಏನು ಸೋಂಕಿಗೆ ಒಳಪಟ್ಟರೆ ಆ ರಾಸುಗಳಲ್ಲಿ ಸಾವು ಖಚಿತ ಅನ್ನೋ ಥರ ಆಗ್ಬಿಟ್ಟಿದೆ. ಈಗ ನೀವು ಒಂದ್ಸರಿ ಸೋಂಕು ತಗಲ್ತು ಅಂತ ಹೇಳಿದಾಗ ಸಾವಿನ ಪ್ರಮಾಣ ಎಷ್ಟು ಇದೆ ಅಂತ? ಸಾವಿನ ಪ್ರಮಾಣ, ಸೋಂಕು ತಗಲಿದಾಗ ಸಾವಿನ ಪ್ರಮಾಣ 1% ಕಡಿಮೆ ಇದೆ. ಹೆಚ್ಚು ರಾಸುಗಳಲ್ಲಿ ರೋಗ ನಿರೋಧಕ ಶಕ್ತಿಯಿಂದ ಅವು ಮತ್ತೆ ಬಳಲಿದ್ರೂ ಸಹ ರೋಗದಿಂದ ಬಳಲಿದ್ರು ಸಹ ಚೇತರಿಸ್ಕೊಳ್ತಾ ಇದೆ. ರೋಗ ನಿರೋಧಕ ಶಕ್ತಿ ಕಡಿಮೆ ಇರ್ತಕ್ಕಂಥ ಪ್ರಾಣಿಗಳು ಇವುಗಳಲ್ಲಿ ಹೆಚ್ಚು ಸಾವು ಕಂಡು ಬರ್ತಾ ಇದೆ. ಇಲ್ಲೇನು ವಯಸ್ಸಿನ ಅಂತರನೂ ಯಾವುದೂ ಇಲ್ಲ ಸರ್. ಈ ವಿಚಾರ ಬಂದಾಗ ಚಿಕ್ಕ ಕರುವಿಂದ ಹಿಡಿದು 12-13 ವರ್ಷದ ಎತ್ತು ಹಸುಗಳು ಸಹ ಇದಕ್ಕೆ ತುತ್ತಾಗಿದ್ದಾವೆ. ಈಗ ಮತ್ತೆ ಚೇತರಿಸ್ಕೊಂತವು ಎಷ್ಟು ದಿನ ಬೇಕು ಟೈಮ್ ಅದಕ್ಕೆಲ್ಲ? ಅದು ಒಂದೊಂದು ಪ್ರಕರಣದಲ್ಲಿ ಒಂದೊಂದು ಥರ ಆಗ್ತಾ ಇದೆ. ನಾನು ಹೇಳಿದ್ನೆಲ್ಲ ಬರೀ ಚರ್ಮಗಂಟು ಬಂದಿದ್ರೆ ಬೇಗ ಚೇತರಿಸ್ಕೊಳ್ತಿದೆ, 8-10 ದಿವಸದಲ್ಲಿ ಚೇತರಿಸ್ಕೊಳ್ತಾ ಇದೆ. ಆದರೆ ಮೈ ಮೇಲೆ ಬಂದಿರತಕ್ಕಂಥ ಗಂಟುಗಳು ಉದುರಿ ಹೋಗಲಿಕ್ಕೆ ಅಥವಾ ಕೆಲವು ಪ್ರಕರಣಗಳಲ್ಲಿ ತುಂಬ ಚೆನ್ನಾಗಿ ನೋಡ್ಕೊಂಡ್ರೆ ಆ ಗಂಟು ಉದುರು ಹೋದಾಗ ಬೇಗ ಒಣಗ್ತದೆ, ವಾಸಿ ಉದುರುತ್ತೆ. ಹೌದು, ಆ ಗಂಟು ಉದುರಿ ಆ ಜಾಗದಲ್ಲಿ ಅದಕ್ಕೆ ನಾವೇ ಬರುತ್ತೆ. ನಾವೇ ಬಂದಾಗ ಅದು ಉಜ್ಜಿದ್ರೆ ಗಾಯ ಆಗಿ ರಕ್ತಸ್ರಾವ ಈ ಥರದ ಕಾಂಪ್ಲಿಕೇಶನ್ ಜಾಸ್ತಿ ಆಗಿಬಿಡುತ್ತೆ. ರಕ್ತಸ್ರಾವ ಆಗಕ್ಕೆ ಶುರುವಾಯಿತು ಅಂದರೆ ನೊಣ ಬಂದು ಕೂರೋದು, ನೊಣ ಮೊಟ್ಟೆ ಇಡೋದು, ಅದು ಹುಳ ಆಗ್ತದೆ. ಈ ಥರ ಕಾಂಪ್ಲಿಕೇಶನ್ ಆಗಲಿಲ್ಲ ಅಂದರೆ 15 ದಿವಸದೊಳಗಾಗಿ ಮೈ ಮೇಲೆ ಗಂಟಿದ್ರೂ ಸಹ ಪ್ರಾಣಿ ಆಹಾರ ತಿನ್ನಲಿಕ್ಕೆ ಶುರು ಮಾಡ್ತದೆ. ಮೈ ಮೇಲಿನ ಗಂಟು ಅವೇನಿರುತ್ತೆ ಅದು ಚಿಹ್ನೆ ನಿಧಾನಕ್ಕೆ ಕಡಿಮೆ ಆಗ್ತದೆ. ಈ ರೀತಿ ಇನ್ನು ಕೆಲವು ರಾಸುಗಳಲ್ಲಿ ಏನಾಗಿದೆ, ನಾನು ಹೇಳಿದ್ನೆಲ್ಲ ಶ್ವಾಸಕೋಶ ಸಂಬಂಧಿ ಸೋಂಕು ಆದಲ್ಲಿ ಅಥವಾ ರಕ್ತ ಪರಿಚಲನೆಗೆ ತೊಂದರೆ ಆದಲ್ಲಿ ದೇಹದ ಎದೆ ಭಾಗದಲ್ಲಿ ಬಾವು ಬರ್ತಾ ಇದೆ, ಮತ್ತು ಕಾಲುಗಳು ಮುಂದಿನ ಕಾಲಲ್ಲಿ ಬಾವು ಬರ್ತಾ ಇದೆ, ಈ ಥರದ ಸಮಸ್ಯೆಗಳು ಸಹ ಆ ಥರದ್ದೆಲ್ಲ ಆದಾಗ ತಿಂಗಳಗಟ್ಟಲೆ ಸಹ ಹಿಡಿದಿದೆ.

ಸಾವಿನ ಪ್ರಮಾಣ ಕಡಿಮೆ ಇದ್ರೂ ಸಹ ಒಂದು ಭಾಗದಿಂದ ಭಾಗಕ್ಕೆ ವ್ಯತ್ಯಾಸ ಇದೆ. ನಮ್ಮ ಧಾರವಾಡ ತಾಲೂಕಿನಲ್ಲಿ ಈಗ ಎರಡು ತಿಂಗಳಿಂದ ಈಗ ರೋಗ ಕಂಡು ಬಂದಿದೆ. ಎರಡೂವರೆ ತಿಂಗಳಿಂದ ನಿನ್ನೆವರೆಗೂ ಸಹ ಸಾವು ಒಟ್ಟು 189 ರಾಸುಗಳಲ್ಲಿ ಸಾವು ಕಂಡು ಬಂದಿದೆ. ಸುಮಾರು 3,000 ರಾಸುಗಳು ತುತ್ತಾಗಿದೆ ರೋಗಕ್ಕೆ. ಅದರಲ್ಲಿ 189 ರಾಸುಗಳು ಮಾತ್ರ ಸಾವನ್ನಪ್ಪಿದ್ದಾವೆ. ಉಳಿದಂಥ ರಾಸುಗಳು ಚೇತರಿಕೆ ಆಗ್ತಾ ಇದೆ. ದಿನೇ ದಿನೇ ಸಾವಿನ ಪ್ರಕರಣಗಳು ಸಹ ಕಂಡು ಬರ್ತಾ ಇದೆ. ಸ್ವಲ್ಪ ಸಾವಿನ ಪ್ರಕರಣ ಈಗ ಕಡಿಮೆ ಆಗ್ತಾ ಇದೆ. ರಾಜ್ಯಾದ್ಯಂತ ಇದೆ. ರಾಜ್ಯದ ಎಲ್ಲ ಜಿಲ್ಲೆಗಳು ದಕ್ಷಿಣ ಕನ್ನಡವನ್ನು ಹೊರತುಪಡಿಸಿ ಈ ಬೇರೆ ಎಲ್ಲ ಜಿಲ್ಲೆಗಳಿಂದ ಸಹ ವರದಿಯಾಗಿತ್ತು ಇದು ಅಲ್ವಾ. ಹಾಗಾಗಿ ಒಂದು ಊರಿನ ಪ್ರಾಣಿಯನ್ನು ಬಂದು ಇಂಥ ರೋಗ ಲಕ್ಷಣಗಳು ಕಂಡು ಬಂತು ಅಂತ ಹೇಳಿದ್ರೆ ಆ ಊರಲ್ಲೇ ಸಂಖ್ಯೆ ಜಾಸ್ತಿ ಆಗೋದು ಹಂಗೇನಾಗಿದೆಯಾ? ಇದೇ ಹೇಳಿದ ಅಲ್ಲೂ ಜಾಸ್ತಿ ಆಗಿ ಹೌದು. ಮೊದಲು ಏನಾಯಿತು, ಒಂದು ಭಾಗ, ಈಗ ಉದಾಹರಣೆಗೆ ಒಂದು ಜಿಲ್ಲೆಯಲ್ಲಿ ತೊಂದರೆ ಆಯಿತು, ಆ ಗಡಿ ಭಾಗ ನಾವು ಹೆಚ್ಚು ಕಡೆ ಗಡಿ ಭಾಗಗಳಲ್ಲಿ ಮೊದಲು ಲಸಿಕೆ ಹಾಕ್ಲಿಕ್ಕೆ ಶುರು ಮಾಡಿದ್ವಿ. ಆದರೂ ಸಹ ಆ ಗಡಿ ಭಾಗಗಳಿಂದನೇ ಅದು ಪ್ರವೇಶ ಪಡೆದಿದ್ದು. ಉದಾಹರಣೆಗೆ ಮೊದಲು ಬೆಳಗಾವಿಯಲ್ಲಿ ಮಹಾರಾಷ್ಟ್ರದಲ್ಲಿ ಕಾಣಿಸ್ಕೊಂತು, ಮಹಾರಾಷ್ಟ್ರದ ನಂತರ ಬೆಳಗಾವಿಯಲ್ಲಿ ಕಾಣಿಸ್ಕೊಳ್ತು, ಬೆಳಗಾವಿ ನಂತರ ನಮ್ಮದು ಧಾರವಾಡ, ಆ ಮಧ್ಯದಲ್ಲಿ ಹಾವೇರಿನಲ್ಲಿ ಕಾಣಿಸ್ಕೊಳ್ತು, ಆ ಕಡೆಯಿಂದನೂ ಬಂತು ಇದು ಕಾಯಿಲೆ. ಗಡಿ ಪ್ರದೇಶದಿಂದನೇ ಇದು ಎಂಟರ್ ಆಗಿದ್ದು ನಮಗೆ. ಓಕೆ ಓಕೆ. ಹಾಗಾಗಿ ತೀರ ಹೆದರುವಂಥ ಅವಶ್ಯಕತೆ ಇಲ್ಲ. ಸಣ್ಣ ಮಟ್ಟದ ಅಂದರೆ ಈ ಸದ್ಯಕ್ಕೆ ಏನು ಸಾಧ್ಯನೋ ಅದು ಚಿಕಿತ್ಸೆ ಕೊಡಲಿಕ್ಕೆ ಸಾಧ್ಯತೆ ಇದೆ. ರೈತರು ಆದಷ್ಟು ಕಾಳಜಿ ವಹಿಸಿ ನೊಣ, ಉಣ್ಣೆ, ಸೊಳ್ಳೆ ಇವು ಬರದ ಹಾಗೆ ಮಾಡಿ ಸಂಜೆ ಮುಂದೆ ಹೆಚ್ಚು ಕಡಿಮೆ ಒಂದು ಸ್ವಲ್ಪ ಹೊಗೆಯನ್ನು ಹಾಕೋದ್ರಿಂದ ಇಂಥವೆಲ್ಲ ಮಾಡಲಿಕ್ಕೆ ಸಾಧ್ಯತೆ ಇದೆ. ಹೀಗೆ ಆಲೋಚನೆ ಮಾಡಲಿ ಮತ್ತು ಕ್ರಮ ತಗೊಳ್ಳಿ ರೈತರು ಅಂತೇಳಿ. ಈ ಚರ್ಮ ಗಂಟು ರೋಗ ಈಗ ಬಂದಂಥ ಈ ಪ್ರಾಣಿಗಳಿಗೆ ಹೇಗೆ ನಾವೆಲ್ಲ ಅದಕ್ಕೆ ಸ್ಪಂದಿಸಬೇಕು, ಹೇಗೆ ನಿರ್ವಹಿಸಬೇಕು ಅನ್ನೋಂಥ ಮಾಹಿತಿಯನ್ನು ತಿಳ್ಕೊಂಡ್ರಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಡಾಕ್ಟರ್ ಲಿಂಗರಾಜು ಬಿ ಎಸ್, ನಿಮಗೆ ಧನ್ಯವಾದ. ನಮಸ್ಕಾರ. ತಮಗೂ ಧನ್ಯವಾದ ಸರ್. ಎಸ್ ಸರ್. ಇದುವರೆಗೂ ಜಾನುವಾರುಗಳಲ್ಲಿ ಚರ್ಮಗಂಟು ರೋಗ ಮತ್ತು ನಿರ್ವಹಣೆ ಈ ಬಗ್ಗೆ ಡಾಕ್ಟರ್ ಲಿಂಗರಾಜ್ ಬಿ ಎಸ್ ಅವರೊಂದಿಗಿನ ಸಂದರ್ಶನ ಕೇಳಿದ್ರಿ. ಅವರನ್ನು ಸಂದರ್ಶಿಸಿದವರು HB ರಾಮಡಗಿ. ಈಗ ಜನಪದ ಸಂಗೀತದಲ್ಲಿ ಬಾಗಲಕೋಟದ ಪಾಂಡುರಂಗ ಅಂಬಾಜಿ ಸುಗತಿಕರ್ ಹಾಗೂ ಸಂಗಡಿಗರಿಂದ ಗೊಂದಲಿಗರ ಪದ. ದಯ ಮಾಡ ಶಾಂಭವಿ ದಯ ತುಮಾಂಕಾಳಿ ದಯ ಮಾಡ ಜಗದಂಬಾ ದಯ ಮಾಡ ಶಾಂಭವಿ ಮದ ಕಟ್ಟ ದೈತರನ ಮಾಡಿ ದೇವೋಳಿ ಶುಂಭನ ಶುಂಭನ ಮಾಡಿ ದೇವೋಳಿ ದಯ ಮಾಡ ಜಗದಂಬಾ ದಯ ಮಾಡ ಶಾಂಭವಿ ಮದ ಕಟ್ಟ ದೈತರನ ಮಾಡಿ ಹೋಳಿ ಲಜ್ಜಾ ರೂಪವ ತಾಳಿ ಜಗಕ್ಕೆ ನೀಯಲಿ ಲಜ್ಜಾ ರೂಪವ ತಾಳಿ ಜಗಕ್ಕೆ ನೀಯಲಿ ಅಜ್ಜಿ ಗೋಳರ ನಿಯಮ ನಗರ ಕೈಳದಿ ನಗರ ಕೈಳದಿ ಅಜ್ಜಿ ಗೋಳರ ನಿಯಮ ನಗರ ಕೈಳದಿ ನಗರ ಕೈಳದಿ ದಯ ಮಾಡ ಶಾಂಭವಿ ದಯ ತುಮಾಂಕಾರಿ ಮದ ಕಟ್ಟ ದೈತರ ಮಾಡಿ ದೇವೋಳಿ ಸಾಧು ಸಜ್ಜನರಿಗೆ ಸರಿಯಾಗಿ ಬೆಳದಿ ಸಾಧು ಸಜ್ಜನರಿಗೆ ಸರಿಯಾಗಿ ಬೆಳದಿ ನಂಬಿದ ಭಕ್ತರ ಚಂದಾಗಿ ಕಾದಿ ನಂಬಿದ ಶರಣರಿಗೆ ಚಂದಾಗಿ ಕಾದಿ ನಂಬಿದ ಭಕ್ತರನ ಚಂದಾಗಿ ಕಾದಿ ದೇಹ ಜಗದಂಬಾ ಬೀಜ ವೃಕ್ಷವ ತಾಳಿ ನಯದಂತೆ ಇಳದಿ ಬೀಜ ವೃಕ್ಷವ ತಾಳಿ ನಯದಂತೆ ಇಳದಿ ಏನು ಹೇಳಲಿ ದೇವಿ ಮೈ ಮರದ ನರತಿ ಯಾಟಮ್ಮ ಕೈಯಲ್ಲಿ ನಿಂದಿರ್ತೀಯ ಮಾತಾ ಅಮ್ಮ ಏನು ಹೇಳಲಿ ದೇವ್ ಮಹಿಮದ ನರತಿ ದಯ ಮಾಡ ಜಯ ತುಮಾಂಕಾಳಿ ಮದಕಟ್ಟ ದೈತರಣ ಮಾಡಿದೆ ಓಳಿ ಆಕಾರ ಊಕಾರ ಮಕಾರ ಪಡರಿ ಆಕಾರ ಊಕಾರ ಮಕಾರ ಪಡರಿ ಆಕಾರ ಮೂರುತಿ ಗುರಬಿ ಮಗನದಿ ಆಕಾರ ಮೂರುತಿ ಗುರಬಿ ಮಗನದಿ ದಯ ಮಾಡ ಶಾಂಭವಿ ಜಯ ತುಮಾಂಕಾಳಿ ಶುಂಭನ ಶುಂಭನ ಮಾಡಿದೆ ಹೋಳಿ ದೇಶಕ್ಕೆ ದಿಕ್ಕೆ ಹೋದ ವಾಸುಲ ತುಳಜಾಪುರ ದೇಶಕ್ಕೆ ದಿಕ್ಕೆ ಹೋದ ವಾಸುಲ ತುಳಜಾಪುರ ವಾಸುನಾದ ಮಾ ಜನನಿ ಅಂಬಾನೀನು ವಾಸುನಾದ ಮಾ ಜನನಿ ದಯ ಮಾಡ ಶಾಂಭವಿ ಜಯ ತುಮಾಂಕಾಳಿ ಮದಕಟ್ಟ ದೈತರಣ ಮಾಡಿದೆ ಹೋಳಿ ಐರಾಧಾ. ಗೊಂದಲಿಗರ ಪದ ಆಲಿಸುತ್ತಿರುವಿರಿ. ಶ್ರೀ ಗಣರಾಜ ಸದಾ ನಿನ್ನ ಪೂಜಾರಿ ಶ್ರೀ ಪಾರ್ವತಿ ಪುತ್ರ ಸದಾ ನಿನ್ನ ಪೂಜಾರಿ ಶ್ರೀ ಗಣರಾಜ ಸದಾ ನಿನ್ನ ಪೂಜಾರಿ ಶ್ರೀ ಪಾರ್ವತಿ ಪುತ್ರ ಸದಾ ನಿನ್ನ ಪೂಜಾ ಬಂದು ಈ ಕಡೆ ಬೈಲ ಮಾಡುವಂತ ಗಣಪತಿ ರಾಯ ಪಾರ್ವತಿ ಪುತ್ರ ಸದಾ ನಿನ್ನ ಪೂಜಾರಿ ಹಾಲಗಡೆಗ ಕಾಲ ಕಡೆಗ ಕಂಕಣ ತೋಲಿ ಬಿಂದುಲಿ ಬಿಂದುಲಿ ಒಡ್ಡಣ ಹಾಲಗಡೆಗ ಕಾಲ ಕಡೆಗ ಕಂಕಣ ತೋಲಿ ಬಿಂದುಲಿ ಬಿಂದುಲಿ ಒಡ್ಡಣ ದಿಮಿ ತಕ ದಿಮಿ ದಿಮಿ ವಾದದಲ್ಲಿ ಬಾರೋ ದಿಮಿ ತಕ ದಿಮಿ ದಿಮಿ ವಾದದಲ್ಲಿ ಬಾರೋ ಪಾರ್ವತಿ ಪುತ್ರ ಆಕಾಶವಾಣಿ ಒಳಗ ಬಂದ ಕುಂದೂರು ಧಾರವಾಡದೂರು ಊರಾಗ ಶ್ರೀ ಗಣರಾಜ ಸದಾ ನಿನ್ನ ಪೂಜಾರಿ ಪಾರ್ವತಿ ಪುತ್ರ ಎಲ್ಲರೂ ಬೇಕು ಅಷ್ಟು ಗಂಧಮ್ಮ ನಿಷ್ಠಿಲಿ ಧರಿಸಿ ಅಷ್ಟು ಗಂಧಮ್ಮ ನಿಷ್ಠಿಲಿ ಧರಿಸಿ ಮುಟ್ಟಿ ಪೂಜೆ ಮಾಡೇ ಮನಸೊರಸಿ ಮುರುಗಿ ಸೊನ್ನಿ ಮುರಳಿ ಎದರನೆ ಮುಕುಂದರ ಬಾರೋ ಮುರುಗಿ ಸೊನ್ನಿ ಮುರಳಿ ಎದರನೆ ಮುಕುಂದರ ಬಾರೋ ಶ್ರೀ ಗಣರಾಜ ಸದಾ ನಿನ್ನ ಪೂಜಾರಿ ಕಳಸ ತಂಬಿ ಕಂಚಾರುತಿ ಕಳಸ ತಂಬಿ ಕಂಚಾರುತಿ ಕರಪುರಾರುತಿ ಬೆಳಗುವೆ ಬಾರೋ ಕರಪುರಾರುತಿ ಬೆಳಗುವೆ ಬಾರೋ ಕಾಯಿ ಕರ್ಪುರ ಕನಕದ ಹೂವ ನಿನಗಾಗಿ ಕರಪುರಾರುತಿ ಬೆಳಗುವೆ ಬಾರೋ ಕರಕಿ ಪತ್ರಿ ಕಣಾರಿ ಹೂವ ಕರಕಿ ಪತ್ರಿ ಕಣಾರಿ ಹೂವ ತರಸುನೆ ಬಾರೋ ಪಾರ್ವತಿ ಪುತ್ರ ತರಸುನೆ ಬಾರೋ ಶ್ರೀ ಗಣರಾಜ ಸದಾ ನಿನ್ನ ಪೂಜಾರಿ ದೇಶದೋಳು ಆದ್ಮೇಲೆ ಊರ ವಾಸಿ ಮಾಡಿಕೊಂಡಿರಿಯಲ್ಲಿ ಭೀಮುಂಬಸ್ಸೈ ಅವ್ರನ್ನ ಜ್ಞಾನದೊಳಗ ಬಾರೋ ಭೀಮುಂಬಸ್ಸೈ ಅವ್ರನ್ನ ಜ್ಞಾನದೊಳಗ ಬಾರೋ ದೇಶದೋಳು ತುಳಜಾಪುರ ವಾಸಿ ಮಾಡಿಕೊಂಡಿರಿ ಅಲ್ಲಿ ನಂಬಿದ ಭಕ್ತರನ ಚಂದಾಗಿ ಕಾದಿ ನಂಬಿದ ಭಕ್ತರನ ಚಂದಾಗಿ ಕಾದಿ ಶ್ರೀ ಗಣರಾಜ ಸದಾ ನಿನ್ನ ಪೂಜಾರಿ ಜಯ ನಮ ಜಯ ಪಾರ್ವತಿ ಶಿವರ ರಾಮ. ಪಾಂಡುರಂಗ ಅಂಬಾಜಿ ಸುಕ್ತೇಕರ ಹಾಗೂ ಸಂಗಡಿಗರಿಂದ ಗೊಂದಲಿಗರ ಪದ ಕೇಳುತ್ತಿರುವಿರಿ. ಶ್ರೀ ದೇವಿ ಎಲ್ಲರಿಗೆಲ್ಲಮ್ಮ ಪರಶುರಾಮನ ತಾಯಮ್ಮ ದೇವಿ ದೇವಿ ಎಲ್ಲರಿಗೆಲ್ಲಮ್ಮ ಪರಶುರಾಮನ ತಾಯಮ್ಮ ದೇವಿ ಪಾರ್ವತಿ ಅವತಾರ ದೇವಿ ತೊಟ್ಟಿ ಅಲ್ಲಿ ಭಸ್ಮ ಸುರಣ ಕಣ್ಣಿಗೆ ನಟ್ಟಿ ಪಾರ್ವತ ದೇವಿ ಭಸ್ಮ ಸುರಣ ಕಣ್ಣಿಗೆ ನಟ್ಟಿ ಮೂವದಿಂದಲ್ಲಿ ದುಷ್ಟರನ ಸುಟ್ಟಿ ಮೂವದಿಂದಲ್ಲಿ ದುಷ್ಟರನ ಸುಟ್ಟಿ ದೇವಿ ಎಲ್ಲರಿಗೆಲ್ಲಮ್ಮ ಪರಶುರಾಮನ ತಾಯಮ್ಮ ದೇವಿ ಸೀತಾಮಾತಿನೊಳಗೆ ಕೂಸಾಗಿ ಹುಟ್ಟಿ ಸೀತಾಮಾತಿನೊಳಗೆ ಕೂಸಾಗಿ ಹುಟ್ಟಿ ಕೈಕಾದೇವಿ ಮನಸ್ಸಿನಲ್ಲಿ ಆಸೆ ಬಿಟ್ಟಿ ಕೈಕಾ ಕೈಕಾನ ಮನಸ್ಸಿನಲ್ಲಿ ಆಸೆ ಬಿಟ್ಟಿ ಕೈಕಾನ ಕುಂತ ಶ್ರೀ ರಾಮಗ ವನವಾಸ ಕೊಟ್ಟಿ 14 ವರ್ಷ ವನವಾಸ ಕೊಟ್ಟಿ ಎಲ್ಲರಿಗೆಲ್ಲಮ್ಮ ಪರಶುರಾಮನ ತಾಯಮ್ಮ ದೇವಿ ಅಲ್ಲಿಂದ ಲಂಕಾ ಪಟ್ಟಣಕ ಕೊಲ್ಲಿಯ ಕೊಟ್ಟಿ ಲಂಕಾ ಪಟ್ಟಣಕ ಕೊಲ್ಲಿಯ ಕೊಟ್ಟಿ ಅಂಬಾರ ಕೋಟಿ ರಾವಣನ್ ಅರಗವ ಬಿಟ್ಟಿ ಅವನ ತಮ್ಮ ವಿಭೀಷಣನ ಪಟ್ಟವ ಗಟ್ಟಿ ಅಂಬಾ ವಿಭೀಷಣನ ಪಟ್ಟವ ಗಟ್ಟಿ ಅಂಬಾ ಪಂಚಾಲ ದ್ರೌಪದಿ ಆಗಿ ಬಿಟ್ಟಿ ಪಂಚಾಲ ದ್ರೌಪದಿ ಆಗಿದೆ ಹುಟ್ಟಿ ಪಂಚ ಪಾಂಡವರು ದೇವಿ ಉದ್ಧಾರ ಮಾಡಿದಳು ಕೌರವರ ನಾಶ ಮಾಡಿದಳು ಅಂಬಾ ಪಂಚಾಲ ದ್ರೌಪದಿ ಆಗಿದೆ ಹುಟ್ಟಿ ಕೌರವರು ಅಂಶ ಅಳದೇವ ಬಿಟ್ಟಿ ಅಂಬಾ ಕವರವರು ಅಂಶ ಅಳದವ ಬಿಟ್ಟಿ ದುಷ್ಟ ಕೀಟಗನ ಶೀಲಿಸಿ ಬಿಟ್ಟಿ ದ್ವಾಪರದಾಗ ದ್ರೌಪದ ಆಗಿ ಭೀಮನ ಕೈಲಿಂದ ಶೀಲಿಸಿ ಬಿಟ್ಟಿ ದೇವಿ ಎಲ್ಲರಿಗೆಲ್ಲಮ್ಮ ಪರಶುರಾಮನ ತಾಯಮ್ಮ ದೇವಿ ಅಲ್ಲಿಂದ ರೇಣುಕು ರಾಜನ ಉದರಲ್ಲಿ ಹುಟ್ಟಿ ದೇವಿ ರೇಣುಕು ರಾಜನ ಉದರಲ್ಲಿ ಹುಟ್ಟಿ ಯೋಳಕ್ಕೊಳ್ಳಕ್ಕೆ ಆದವ ಗಟ್ಟಿ ಅಂಬಾ ಮೈ ಕಾರ್ತಿ ಯೋಳಕ್ಕೊಳ್ಳಕ್ಕೆ ಆದವ ಗಟ್ಟಿ ಅಂಬಾ ಸಿದ್ಧರನ ಗವಿಗುಂಡ ಜಡದಿ ಅಂಬಾ ಸಿದ್ಧರನ ಗವಿಗುಂಡ ಜಡದಿ ದೇವಿ ಎಲ್ಲರಿಗೆಲ್ಲಮ್ಮ ಪರಶುರಾಮನ ತಾಯಮ್ಮ ದೇವಿ ವಸ್ತಲ ಉಣವಿಗೆ ಖಂಡಿಯಾಗಿ ಹುಟ್ಟಿ ವಸ್ತಲ ಉಣವಿಗೆ ಖಂಡಿಯಾಗಿ ಹುಟ್ಟಿ ಬಣದ ಉಣವಿಗೆ ಮುತ್ತೈದ ಗರತಿ ಜಂಬಾಗಣ್ಣಿನ ವೈರಿ ಕಾರ್ತಿಕೀರ ರಾಜ ಪರಶುರಾಮ ಹುಟ್ಟಿ ದುಷ್ಟರ ಮರ್ದನ ಮಾಡಿದ ರೇಣುಕು ರಾಜೇನ ಉದರಲ್ಲಿ ಹುಟ್ಟಿ ವಸ್ತಲ ಉಣವಿಗೆ ಕಂಡಾಗಿ ಹುಟ್ಟಿ ಬಣದ ಉಣವಿಗೆ ಮುತ್ತೈದ ಗರತಿ ಬಣದ ಉಣವಿಗೆ ಮುತ್ತೈದ ಗರತಿ ಅಂಬಾ ಭಾರತ ಬೆಳದಿಂಗಳದಾಗ ಆದೇವ ಬೆಟ್ಟಿ ಅಂಬಾ ಭಾರತ ಬೆಳದಿಂಗಳದಾಗ ಆದೇವ ಬೆಟ್ಟಿ ನಂಬಿದ ಭಕ್ತರ ಆದೇವ ಬೆಟ್ಟಿ ದೇವಿ ಎಲ್ಲರಿಗೆಲ್ಲಮ್ಮ ಪರಶುರಾಮನ ತಾಯಮ್ಮ ದೇವಿ ಅಂಬಾ ಬತ್ತೇಲೆ ಕತ್ತೇಲೆ ನಿಂದೆ ಆಡಿದವ್ರನ್ನ ಬತ್ತಲೆ ಕತ್ತೇಲೆ ಮೇಲೆ ಜಗವನ್ನ ಒರೆಸಿ ಜಗವನ್ನ ಒರೆಸಿ ಎಕ್ಕೈನ ದೋಗೈನ ಭಂಡಾರ ಕೊಟ್ಟಿ ದೇವಿ ಎಲ್ಲರಿಗೆಲ್ಲಮ್ಮ ಪರಶುರಾಮನ ತಾಯಮ್ಮ ದೇವಿ ಅಯ್ಯ ರಾಜ. ಇದುವರೆಗೂ ಬಾಗಲಕೋಟದ ಪಾಂಡುರಂಗ ಅಂಬಾಜಿ ಸುಕ್ತೇಕರ್ ಹಗಸಂಗಡಿಗರಿಂದ ಗೊಂದಲಗಿರ ಪದ ಆಲಿಸಿದಿರಿ. ಈಗ ಕೇಳಿ ಸೀಮಂತವ ಮುಂಡ್ರಗಿ ಹಗಸಂಗಡಿಗರಿಂದ ಸೋಬಾನ ಹಾಡು. ಮನಸ್ಸಿನ ಗಮರಭೂತ ಮರಗೂ